ಪಶ್ಯಮಶ್ನುತಿ ಅಥ ತೇ ಸಂಪ್ರವಕ್ಷ್ಯಾಮಿ ಸ್ವರೂಪಂ ಪರಮಾತ್ಮನಃ ಯದ್ವಿಜ್ಞಾಯ ನರೋ ಬಂಧಾತ್ ಮುಕ್ತಃ ಕೈವಲ್ಯಮಶ್ನುತಿ. ಕಾರ್ಯಾನುಮೇಯ, ಉಂಟಾದ ಕಾರ್ಯವನ್ನು ಅನುಸರಿಸಿಕೊಂಡು ಯಾರಿಗಾದರೂ ತಾನೇ ಜಿಜ್ಞಾಸ ಮಾಡಲಿಕ್ಕೆ ಅವಕಾಶ ಇರುತ್ತದೆ. ಎದುರುಗಡೆ ಒಂದು ಘಟ ಉಂಟಾಗಿ ಕುಳಿತಿದೆ ಅಂತಂದರೆ ಅದು ಈಗಾಗಲೇ ಉಂಟಾದ ಕಾರ್ಯ ಘಟ. ಹೀಗಾಗಿ ಆ ಘಟದ ಬಗ್ಗೆ ಎನ್ಕ್ವೈರಿ, ಜಿಜ್ಞಾಸ, ಪ್ರಶ್ನೆ ಎಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ. ಉಂಟೇ ಆಗಿಲ್ಲ ಅಂದರೆ ನಾವು ಉಂಟಾಗದೇ ಇರುವುದನ್ನು ನಾವು ಏನು ಜಿಜ್ಞಾಸ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ಒಂದು ವೇಳೆ ಈ ಜಾಡು ಹಿಡಿದುಕೊಂಡು ಹೋಗಬೇಕು ಅಂದರೆ ಉಂಟಾಗಿರುವುದರ ಆಧಾರದ ಮೇಲೆ ಹೋಗಬೇಕು. ಉಂಟಾಗಿರುವ ಅಂದರೆ ನಾವು ಎಲ್ಲಿದ್ದೀವೋ ಅದೇ ಕ್ಷೇತ್ರದ ಆಧಾರದ ಮೇಲೆ ಇದು ಎಲ್ಲಿಂದ ಬಂತು, ಅದು ಎಲ್ಲಿಂದ ಬಂತು, ಅದು ಎಲ್ಲಿಂದ ಬಂತು ಅಂತ ನಾವು ಅದ್ರ ಬಗ್ಗೆ ಪ್ರಶ್ನೆ, ಎನ್ಕ್ವೈರಿ, ಚಿಂತನೆ, ಜಿಜ್ಞಾಸ ಮಾಡಲಿಕ್ಕೆ ಸಾಧ್ಯ. ಹಾಗೆ ಚಿಂತನೆ ಮಾಡಿದಾಗ ಅಲ್ಲಿ ನಾವು ಕಂಡು ಬಂದದ್ದು ಏನು ಅಂತಂದ್ರೆ ಅವ್ಯಕ್ತ ನಾಮನಿ ಪರಮೇಶ ಶಕ್ತಿ. ಒಂದು ಶಕ್ತಿ, ಅದನ್ನು ನಾವು ಅವ್ಯಕ್ತ ಅಂತ ಕರೆದಿದ್ದೇವೆ. ಆ ಶಕ್ತಿ ಅದು ಮೂರು ಗುಣಗಳಿಂದ ಕೂಡಿದ ಶಕ್ತಿ, ಮಾಯಾ ಎಂದು ಕೂಡ ಉಪನಿಷತ್ತು ಹೇಳಿದೆ. ಇನ್ನ ಏತತ್ ಅವ್ಯಕ್ತಂ ತ್ರಿಗುಣೈ ನಿರುಕ್ತಂ ತತ್ಕಾರಣ ನಾಮ ಶರೀರಂ ಆತ್ಮನಃ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ವಿಚಾರ ಬಂದಾಗ ಏನಪ್ಪ ಕಾರಣ ಶರೀರ ಅಂದ್ರೆ ಈ ಅವ್ಯಕ್ತ ನಾಮನಿ ಅವಿದ್ಯಾ ಏನು ಸಮಷ್ಟಿಯೊಳಗೆ ಮಾಯಾ ಅನಿಸಿಕೊಂಡಿದೆಯೋ ಆ ಮಾಯೆಯೇ ಇಂಡಿವಿಜುವಲ್ ಆಗಿ ಅವಿದ್ಯಾ ಅನಿಸಿಕೊಂಡು, ಅಥವಾ ಉಲ್ಟಾ ಮಾಡಿ ಇಂಡಿವಿಜುವಲ್ ಆಗಿ ಯಾವುದು ಅವಿದ್ಯಾ ಅನಿಸಿಕೊಂಡಿದೆಯೋ ಅದನ್ನ ಟೋಟಲ್ ಆಗಿ ಏನಂತ ಕರೆಯಲ್ಪಟ್ಟಿದೆ, ಮಾಯ ಇಷ್ಟೆ. ಅದು ಕಾರಣ ಶರೀರ. ಏನಪ್ಪ ಇವನ ಕ್ಷೇತ್ರ? ಸುಷುಪ್ತಿ ಅಸ್ಯ ಕ್ಷೇತ್ರ. ಇವನ ಕ್ಷೇತ್ರ ಯಾವುದು? ಏತಸ್ಯ ಸುಷುಪ್ತಿ ವಿಭಕ್ತಿ ಅವಸ್ಥಾ. ಏನದು ಸ್ಪೆಷಾಲಿಟಿ ಸುಷುಪ್ತಿ ಅವಸ್ಥಾ? ಸರ್ವ ಇಂದ್ರಿಯ ಬುದ್ಧಿ ವೃತ್ತಿ ಪ್ರಲೀನ. ಅಲ್ಲಿ ಇಂದ್ರಿಯಗಳು, ಇಂದ್ರಿಯ ವೃತ್ತಿಗಳು, ಎಲ್ಲ ಪ್ರವೃತ್ತಿಗಳು ಎಲ್ಲವೂ ಲಯಗೊಂಡಿರುವಂತಹ ಸ್ಥಿತಿ ಅದು ಸುಷುಪ್ತಿಯ ಸ್ಥಿತಿ. ಇದು ಕಾರಣ ಶರೀರದ ಕ್ಷೇತ್ರ. ಇಷ್ಟು ವಿವರಣೆಗಳನ್ನು ಕೊಟ್ಟ ನಂತರ ಹಾಗಾದ್ರೆ ಆತ್ಮ ಯಾರು ಅಂತ ಪ್ರಶ್ನಿಸಿದ್ದೆ ಆದರೆ ಅದಕ್ಕೆ ಮುಂದಿನ ಜಿಜ್ಞಾಸ ಬರ್ತದೆ. ಅಥ ಇಷ್ಟೆಲ್ಲ ಹೇಳಿದ ನಂತರ ಅಥ ಶಬ್ದ ಏನು? ಅಥ ಶಬ್ದ ಅರ್ಥ ಆನಂತರ, ಇನ್ಮೇಲೆ. ಏನಿನ್ಮೇಲೆ ಇಷ್ಟೆಲ್ಲ ಹೇಳಾಯ್ತು ಕೇಳಾಯ್ತು? ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಸೃಷ್ಟಿ, ಸೃಷ್ಟಿ ಕಾರಣ, ಸೃಷ್ಟಿ ಕಾರ್ಯ, ಅದಕ್ಕೆ ಕಾರಣ ಯಾರು? ಮಾಯಾ ಶಕ್ತಿ, ಅದೆಲ್ಲ ತ್ರಿಗುಣಾತ್ಮಕ. ಇಷ್ಟೆಲ್ಲ ಹೇಳಿದ ನಂತರ ಅಥ ಈಗ ಇನ್ಮೇಲೆ ತೇ ನಿನಗೆ ಸಂಪ್ರವಕ್ಷ್ಯಾಮಿ. ಸಂ ಶಬ್ದ ಸಮ್ಯಕ್ ಪ್ರವಕ್ಷ್ಯಾಮಿ, ನಿನಗೆ ಸುಸ್ಪಷ್ಟವಾಗಿ ಚೆನ್ನಾಗಿ ತಿಳಿಸಿಕೊಡುತ್ತೇನೆ. ಏನನ್ನು ತಿಳಿಸಿಕೊಡ್ತೇನೆ? ಪರಮಾತ್ಮನಃ ಸ್ವರೂಪಂ. ಪರಮಾತ್ಮನಃ ಸ್ವರೂಪಂ. ಯಾಕಪ್ಪ ನನಗೆ ಹೇಳ್ಕೊಡ್ತೀಯ? ನಂದೇ ನನಗೆ ಸಾಕಷ್ಟು ಆಗಿದೆ, ಮತ್ತಿನ್ನೇನು ಹೇಳ್ಕೊಡ್ತೀಯ? ನರಹ ಬಂಧಾತ್ ಮುಕ್ತ ಯತ್ ವಿಜ್ಞಾಯ. ಏನನ್ನ ತಿಳಿದನ್ನು ತನ ಹೇಳ್ಕೊಡ್ತೇನೆ, ಅದನ್ನು ತಿಳಿದಿದ್ದೆ ಆದರೆ ನರಹ ಮನುಷ್ಯನು ಬಂಧಾತ ಬಂಧನಗಳಿಂದ ಮುಕ್ತನಾಗುತ್ತಾನೆ, ಬಿಡುಗಡೆಯನ್ನು ಹೊಂದುತ್ತಾನೆ. ಕೈವಲ್ಯಂ ಅಷ್ಟತೆ, ಅವನು ಕೈವಲ್ಯತ್ವವನ್ನು ಹೊಂದುತ್ತಾನೆ. ಕೈವಲ್ಯತ್ವ ಅಂದರೆ ಕೇವಲತ್ವ. ಕೇವಲತ್ವ ಅಂತಂದರೆ ತಾನು ತನ್ನಂತೆ ತಾನು ಸ್ವರೂಪವಾಗಿ ಉಳಿದು ಬಿಡುತ್ತಾನೆ. ಅದನ್ನೇ ಕೆಲವು ಕಡೆಗೆ ಸಮಾಧಿಸ್ತಾ ಅಂತ ಕರೆದಿದ್ದಾರೆ. ಅದನ್ನೇ ಕೆಲವರಿಗೆ ಸ್ವಾನುಭವ ಅಂತ ಕರೆದಿದ್ದಾರೆ. ಅಕಸ್ಮಾತ್ ಆಗಿ ಅಲ್ಲಿ ಇಲ್ಲಿ ಕೆಲಸ ಸ್ವಲ್ಪ ಸ್ವಲ್ಪ ಸಂಪ್ರದಾಯದ ಕ್ರಮ ಸಿಗದೆ ಹೋದಾಗ ಇವೆಲ್ಲ ಅನುಭವ ಅದೇ ಇರ್ತದೆ, ಆದರೆ ಇವೆಲ್ಲ ಹೇಳಿಕೆಗಳು ಹೊರಗೆ ಬರ್ತವೆ. ಏನಿವೆ? ಮುಕ್ತ ಕೈವಲ್ಯಂ ಅಷ್ಟುತೆ ಹೊಂದುತ್ತಾನೆ. ತೇ ಪ್ರವಕ್ಷ್ಯ, ಯಾರಿಗೆ? ನಿನಗೆ. ನಿನಗೆ ಅಂದ್ರೆ ಯಾರಿಗೆ? ನೀ ಕೇಳ್ಕೊಂಡು ಬಂದಿಯಲ್ವೋ. ಕೋ ನಾಮ ಬಂದ ಕಥಮೇಶ ಆಗತಃ ಕಥಂ ಪ್ರತಿಷ್ಠಾ, ಎಲ್ಲ ಒಂದು ಏಳು ಪ್ರಶ್ನೆ ಕೇಳಿದ್ಯಾ ನೀನು. ನೀನು ಕೇಳಿದ ಪ್ರಶ್ನೆಗಳಿಗೆ ಸಮಾಧಾನಕರವಾಗಿ ನಾನು ಉತ್ತರ ಕೊಡಬೇಕಾಗಿದೆ. ನಾನು ಕೊಡ್ತೇನೆ ನಿನಗೆ. ಏನು ಕೊಡ್ತೇನೆ ಉತ್ತರ? ಪರಮಾತ್ಮನಃ ಸ್ವರೂಪಂ. ಗೊತ್ತಲ್ಲ, ಈಶ್ವರ ಈಶ್ವರ ಪರಮಾತ್ಮ ದೇವರು ಗಾಡ್ ಅನ್ನುವ ಪ್ರಶ್ನೆಗಳನ್ನ ಅನ್ನುವ ಶಬ್ದಗಳನ್ನ ವ್ಯವಹಾರದಲ್ಲಿ ನಾವೇನು ಉಪಯೋಗ ಮಾಡ್ತೀವಿ? ಈ ಶಬ್ದಗಳನ್ನು ಸ್ವಲ್ಪ ವಿಚಾರ ಮಾಡಿ ನೋಡಿದ್ಯಾದರೆ ಪರಮಾತ್ಮನಃ ಪರಂ ಆತ್ಮನಃ ಪರಂ ಆತ್ಮನಃ ಬಾಕಿ ಎಲ್ಲ ಆ ಪರಮಾತ್ಮನನ್ನು ಹೊರತುಪಡಿಸಿ ಬಾಕಿ ಎಲ್ಲ ವಸ್ತುಗಳು ಪದಾರ್ಥಗಳು ಅಪರಂ ಕೆಳಮಟ್ಟದ ವಸ್ತು. ಯಾಕೆ ಕೆಳಮಟ್ಟದ ವಸ್ತು? ಅವುಗಳಿಗೆ ಅವುಗಳದೇ ಆದಂತಹ ಇದು ಎಲ್ಲೋ ಹೋಗ್ತದೆ ನೋಡಪ್ಪ, ಏನೋ ಬರ್ತಾ ಇಲ್ಲ. ಇದು ಸ್ವಲ್ಪ ಚೇರ್ ಆಗ್ತದೆ. ಇದ್ದಲ್ಲೇ ಅಕಡೆ ಅಕಡೆ ಒಳಗೆ ಏನು ಬರ್ತದೆ? ಯಾಕೆ ಚೇರು ಸ್ವಲ್ಪ ಹಿಂಗ್ ಹೊರ? ಹಾ ಕರೆಕ್ಟ್. ಈಗ ಸರಿ, ಪರಂ ಆತ್ಮನಃ ಪರಮಾತ್ಮನಃ ಪರಮಾತ್ಮನ ಆ ಶ್ರೇಷ್ಠ ಆತ್ಮನ ಅತ್ಯಂತ ಶ್ರೇಷ್ಠ ಆತ್ಮನು ಯಾವುದೋ ಅದೇ ಪರಮಾತ್ಮ. ಅಂತಹ ಆ ಪರಮಾತ್ಮನ ಸ್ವರೂಪಂ ಸಹಜತೆ ಏನು? ನಮ್ಮ ನಿಮ್ಮ ಭಕ್ತಿ ಪ್ರಧಾನವಾದ ಭಾವನಾತ್ಮಕವಾದ ಹೇಳಿಕೆಗಳೇನು ಅಂದರೆ ಪರಮಾತ್ಮನು ಕೈಲಾಸದಲ್ಲಿದ್ದಾನೆ, ಪರಮಾತ್ಮನು ವೈಕುಂಠದಲ್ಲಿದ್ದಾನೆ, ಪರಮಾತ್ಮ ಅಂತಹ ಪವಾಡ ಮಾಡ್ತಾನೆ, ಪರಮಾತ್ಮ ಇಂಥ ಪವಾಡ ಮಾಡ್ತಾನೆ, ಪರಮಾತ್ಮ ಇಂಥ ಶಕ್ತಿಯನ್ನು ಹೊಂದಿದ್ದಾನೆ, ಪರಮಾತ್ಮ ನಾವು ಏನು ಕೇಳ್ತೀವೆಲ್ಲ ಕೊಡ್ತಾನೆ. ಯಾಕಂದ್ರೆ ನಾವು ಅವನ ಮಕ್ಕಳಿದ್ದಂಗೆ ನಾವು ಕೇಳಿದ್ದೆಲ್ಲ ತಾಯಿ ಹೆಂಗೆ ಕೊಡ್ತಾಳೋ ಹಾಗೆ ನಾವು ಕೇಳಿದ್ದೆಲ್ಲ ಪರಮಾತ್ಮ ಕೊಡ್ತಾನೆ. ಅವನ ಕೆಲಸನೇ ಕೊಡೋದು, ನಮ್ಮ ಕೆಲಸನೇ ಕೇಳ್ತಾ ಇರೋದು. ಭಾರತ ದೇಶದ ಪ್ರಜೆಗಳಂತೆ ಸರ್ಕಾರ ಯಾಕೆ ಅರ್ಜಿ ಬರ್ತದೆ? ನಾವು ಏನೇನು ಬೇಕೋ ಕೇಳ್ಕೋಬೇಕು, ನಾವು ಏನೇನು ಕೇಳ್ತೀವಿ ಅದನ್ನೆಲ್ಲ ಅವ್ರು ಕೊಡ್ತಾ ಕೊಡ್ತಾ ಹೋಗಬೇಕು. ನಾವು ಹಿಂಗೆ ಕೇಳ್ತಾನೆ ಇರಬೇಕು, ಅವನು ಕೊಡ್ತಾನೆ ಹೋಗಬೇಕು. ನೋಡಿ ಅವನು ಬರಲಿಲ್ಲ, ದಯಾನಂದ ಬರಲೇ ನೋಡಿ ಬೀಗ. ಇಂಥವ್ರು ಹೆಂಗೆ ಸಹಾಯ ಮಾಡ್ತೀರಿ ನೀವು? ಪಾಪ ಅವ್ರ ಹತ್ರ ಡಾಕ್ಟರ್ ಹತ್ರ ಮಾತಾಡಿ ಅಪಾಯಿಂಟ್ಮೆಂಟ್ ತೊಗೊಂಡೆ 17 ತಾರೀಕಿಗೆ ಏಳನೇ ತಾರೀಕಿಗೆ ಕರ್ಕೊಂಬನ್ನಿ ಸ್ವಾಮಿ. ನಮ್ಮ ಮನೆ ಎದುರುಗಡೆ ಅದು ಆಫೀಸ್ ಇರೋದು, ನಾನು ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀನಿ, ಅವನಿಗೆ ಕೈ ಹಾಕೋಬಹುದು ಅಂತ ಎಲ್ಲ ಮಾಡಿದೆ. ಇವ್ರು ನೋಡಿದರೆ ಇವರು ಬರಲಿಕ್ಕೆ ತಯಾರಿಲ್ಲ. ನನಗೆ ಬೆನ್ನತ್ತಲಿಕ್ಕೆ ಮೊದಲಿನಿಂದಲೂ ಸ್ವಭಾವ ಅಲ್ಲ, ಯಾರು ಬೆನ್ನತ್ತಿ ಹೋಗೋದಿಲ್ಲ. ಕೈಲಿ ಖರ್ಚು ಮಾಡಬೇಕು, ಮೇಲೆ ಅವ್ರಿಗೆ ಬೆನ್ನತ್ಕೊಂಡು ಹೋಗಬೇಕು. ಅವನಿಗೂ ನಮ್ಮ ಮುಗ್ಗಳಾಗಿ ಆಲಸಿಯಾಗಿ ಅವನ ಕಾಲು ಕಳಿಬೇಕಾದ್ರೆ ನಾನೇನು ಮಾಡಿದ್ದಾಗ್ತದೆ, ನೀವೇನು ಮಾಡಿದ್ದಾಗ್ತದೆ, ಯಾರಾದರೂ ಏನು ಮಾಡಲಿಕ್ಕಾಗ್ತದೆ? ಎಷ್ಟು ಕರಾರು ವಾಕ್ಯ ಹೇಳಿದ್ದೀನಿ, ಬಾ ಇಲ್ಲೇ ಅಡ್ಡಾಡ್ಕೊಂಡಿರು. ಅವನಿಗೆ ಅಡ್ಡಾಡ್ಕೊಂಡಿರು ಒಂದು ಸಾವಿರ ಸಂಬಳ ಕೊಡೋಣ ಪ್ರತಿ ತಿಂಗಳು ಅಂತ ಮಾಡಿದ್ದೆ ಅವನಿಗೆ. ಅಷ್ಟೇ ಸಹಾಯಕ್ಕೆ ಬರ್ತಿತ್ತು ಅವ್ರ ಮನೆಗೆ. ಬರ್ತೀನಿ ಉತ್ಸಾಹನೂ ಇಲ್ಲ. ಇನ್ನು ಮನೆಗೆ ಹೋಗಲ ಬೇಂಡ್ ಬಾಜಿ ತೊಗೊಂಡು ಸರ್ಕಾರ ಕಲಿಸಿಬಿಟ್ಟಿದೆ. 1200ದಲ್ಲೋ ಮುಂದಿನ ವರ್ಷ 1400 ಕೊಡ್ತಾರೆ, ಆದರೆ ಮುಂದಿನ ವರ್ಷ 2000 ಕೊಡ್ತಾರೆ. ಸುಮ್ಮನೆ ಕುತ್ಕೋ ನೀನು, ನಾವು ಕೇಳಿದಾಗ ಊಟ ಹಾಕ್ತೀರ ಅಷ್ಟೇ. ಕೆಟ್ಟ ಬುದ್ಧಿ ಕಲಿಸ್ಬಿಟ್ಟಿದೆ ಸರ್ಕಾರ. ಹಂಗೆ ಈಶ್ವರ ನಾವು ಅಂದ್ಕೊಂಡಂಗೆ ಎಲ್ಲಿದ್ದಾನ? ನಾವು ಬಂದು ಗಂಟೆ ಹೊಡೆದು ಕೇಳ್ತೇವಿ, ನೀನೇನ್ ಮಾಡ್ಬೇಕು? ಆ ಭಕ್ತರಾಧೀನನಲ್ಲವೇ ನೀನು ಈಶ್ವರ, ಮತ್ತೆ ಅವನ ಮೇಲೆ ಅಧಿಕಾರ. ಆದ್ರೆ ಇವು ಯಾವೂ ಅವನ ಸಹಜತೆಗಳಲ್ಲ. ಅವನ ಸಹಜತೆ ಏನು ಅನ್ನುವುದನ್ನ ಸಂಪ್ರವಕ್ಷ್ಯಾಮಿ. ಸ್ವರೂಪಂ ಪರಮಾತ್ಮನಃ ಸ್ವರೂಪಂ ತೇ ಸಂಪ್ರವಕ್ಷ್ಯಾಮಿ, ಚೆನ್ನಾಗಿ ಹೇಳಿಕೊಡ್ತೀವಿ. ಈಗ ಅದನ್ನು ತಿಳಿಯದೇ ಇರುವುದರಿಂದಾಗಿ ನಮಗೆ ಬಂಧನಗಳಿವೆ. ಪರಮಾತ್ಮನ ಸಹಜತೆಯನ್ನು ತಿಳಿಯದೇ ಇದ್ದರಿಂದಾಗಿ ನಮಗೆ ಬಂಧನಗಳಿವೆ. ಸಿಂಪಲ್ ಏನಂದರೆ, ಹಾವಿನ ಕಚ್ಚುವಿಕೆ, ತತ್ಕಾರಣವಾಗಿ ವಿಷ ಏರುವಿಕೆ, ಆ ವಿಷ ಏರಿದಂತೆ ಇರದಂತೆ ದೇಹ ನಡುಗುವಿಕೆ, ಆಮೇಲೆ ಸಾವಿನ ಆಗಮನ, ಸಾವು ಸಮೀಪಿಸಿ ಬಂತು, ಇಷ್ಟೋ ವಿಕಾರಗಳು. ಇವು ಹಗ್ಗವನ್ನು ಅರಿಯದೇ ಇದ್ದರಿಂದಾಗಿಯೇ ವಿನಃ ಅಲ್ಲಿ ನಿಜವಾದ ಹಾವು ಇಲ್ಲವೇ. ವಾಸ್ತವಿಕತೆಯೇ ಅದೊಂದು ಹಗ್ಗ, ಅಥವಾ ಒಂದು ಸೈಕಲ್ ಟ್ಯೂಬ್ ಬಂದಿಟ್ಕೋ, ಬಿದ್ದಿರ್ತದೆ ಸುಮ್ಮನೆ. ನಾನು ತಲೆಯಾಗಿ ತುಂಬ್ಕೊಂಡ್ಬಿಟ್ಟೇನೆ ಏನೇನೋ ವಿಚಾರಗಳು, ಅದಕ್ಕೆ ಕಾಲಿಟ್ಬಿಟ್ಟೆ. ಫ್ಲಕ್ಚುಯೇಷನ್, ಯಾರೋ ಏನೋ ಹಾಕಿದ್ರು ಅಂತ ಕಾಣಿಸ್ತದೆ. ಏನು ಹಾಕಿದ್ರು? ಮಿಕ್ಸಿ ಗ್ರೈಂಡರ್, ಹಾಗೆ ಆಗ್ತದೆ ಫ್ಲಕ್ಚುಯೇಷನ್. ಏನೇ ತೊಂದರೆ ಇಲ್ಲಲ್ಲ, ಯಾಕಂದ್ರೆ ನೀವು ಅದನ್ನ ಸಿಂಗಲ್ ಫೇಸ್ ಮಾಡಿದ್ರಿ. ಓ ಬಿಟ್ರೆ ಬೇರೆನಾ? ಹ್ಮ್, ಅಂದ್ರೆ ಅದು ಸರ್ಕಾರಿ ಬೋರ್ವೆಲ್ ಏನದ ಆ ಮೀಟ್ರಿಗೆ ನಾವು ಕನೆಕ್ಟ್ ಮಾಡ್ಕೊಂಡಿರ್ತೇವ. ಹಂಗೆ ಅರ್ಥ ಆಯ್ತು, ಅರ್ಥ ಆಯ್ತು. ಎನಿವೆ ತೊಂದರೆ ಇಲ್ಲಲ್ಲ. ಸೊ ಹಾವು ತನ್ಮೂಲಕವಾಗಿ ಪ್ರಾಪ್ತವಾದಂತಹ ಎಲ್ಲ ಮರಣದವರೆಗೂ ಎಲ್ಲ ಏನು ಸಂಗತಿಗಳಿವೆ ಅಷ್ಟು ಅಜ್ಞಾನದಿಂದಾಗಿ ಆರೋಪಿತವಾಗಿರುವ ಸಂಗತಿಗಳು. ಮೊಟ್ಟ ಮೊದಲನೇ ಆರೋಪ ಏನು? ಮೊದಲನೇ ಆರೋಪ ಏನು? ಹಾವು. ಆಮೇಲೆ ಹಾವು ನನಗೆ ಕಚ್ಚಿದೆ, ಆನಂತರ ವಿಷ ಏರ್ತಾ ಇದೆ, ನೋಡಿ ಮೈ ನಡುಗ್ತಾ ಇದೆ, ನೋಡಿ ಬೆವರ್ತಾ ಇದ್ದೇನೆ. ಅವನು 2 ಸಲ ವಾಂತಿ ಮಾಡಿಕೊಂಡ್ರು ಮಾಡಿಕೊಂಡೆ, ಹೇಳಿಕ್ ಬರುದಿಲ್ಲ. ಹೇಳ್ತಾರೆ 100ಕ್ಕೆ 90 ಭಾಗ ಹಾವು ಕಚ್ಚಿಸಿಕೊಂಡು ಸಾಯೋದಿಲ್ಲ, ಹಾವು ಕಚ್ಚಿದ್ರು ಅನ್ನೋ ಭಯದಿಂದ ಸಾಯ್ತಾರೆ. ಅವ ಸ್ನೇಕ್ ಶ್ಯಾಮ ಅಂತಿದ್ದಾನೆ ಮೈಸೂರೊಳಗೆ, ಸ್ನೇಕ್ ಶ್ಯಾಮ ಅಂತ ಅವನ ಹೆಸರು ಶ್ಯಾಮ. ಅವನು 10,000 ಸ್ನೇಕ್ ಹೇಳಿರ್ಬೋದು ಈ ಹುಟ್ಟಿವಿ. ಅವನು ನಮ್ಮ ಹತ್ರ ಬಂದಾಗ ಹೇಳಿರ್ತಾವ, ಹೇಳಿದ ನನ್ನಲ್ಲಿ ಬರ್ತಿರ್ತ ಹಾವು, ಅವಾಗ ನಾನು ಫೋನ್ ಮಾಡ್ತೀವಿ ಬರ್ತಾನ. ಒಂದು ಹಾವನ್ನು ಇವತ್ತಿನಿಗೂ ಕೊಂದಿಲ್ಲ ನೋಡ್ರಿ, ಒಂದು ಹಾವನ್ನು ಕೊಂದಿಲ್ಲ. ಹಾವು ಹಿಡಿತಾನೆ, ತಗೊಂಡೋಗ್ತಾನೆ, ಫಾರೆಸ್ಟ್ನಲ್ಲಿ ಕೊಡ್ತಾನೆ. ವೆರಿ ಯಾವ್ದು ಮಾತು ಕಲೀರಮ್ಮ, ಮಾತು ವಿಶ್ವಾಸ ನೋಡಲಿ, ವಿಶ್ವಾಸ ಇದ್ದಾನೆ ಪಾಪ. ಅವು ಹಿಡಿತಾರೆ, ಟ್ರಿಕ್ ಇರ್ತದೆ, ಟೆಕ್ನಿಕ್ ನೋಡಿ ಹಿಡಿತಾರೆ, ತಗೊಂಡು ಹೋಗ್ತಾರೆ, ಬಿಡ್ತಾರೆ. ಸೊ ಇದೇನು ಸಾವದ, ಈ ಸಾವಿನ ಭಯ ಇದಷ್ಟು ಹಾವಿಂದು. ಬಟ್ ಹಾವು ಎಲ್ಲಿಂದ ಬಂತಲ್ಲಿ, ಹಾವು ಎಲ್ಲಿಂದ ಬಂತಪ್ಪ? ಇರೋದು ಹಗ್ಗ ಮಾತ್ರ ತಾನೆ. ಇದ್ದ ವಸ್ತುವನ್ನ ಮುಚ್ಚಿ ಹಾಕುವುದು, ಇಲ್ಲದೇ ಇರುವುದನ್ನ ಸೃಷ್ಟಿಸುವುದು, ಇವು ಎರಡು ಮಾಯೆಯ ಕೆಲಸಗಳು. ಮುಚ್ಚಿ ಹಾಕಿದರೆ ಅದಕ್ಕೆ ಆವರಣ ಅಂತ ಕರೀತಾರೆ, ಸೃಷ್ಟಿಸಿದಾಗ ಅದಕ್ಕೆ ವಿಕ್ಷೇಪ ಅಂತ ಕರೀತಾರೆ. ಈ ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ, ಎರಡು ಸೇರಿಕೊಂಡು ಮಾಯಾ. ಆವರಣ ಶಕ್ತಿ ಮುಚ್ಚಿ ಹಾಕ್ತದೆ, ಮೂರು ಗುಣಗಳಿಗೆ ತಕ್ಕಂತೆ ಸೃಷ್ಟಿ ಮಾಡ್ತದೆ. ಏಕೆಂದ್ರೆ ಒಂದು ಕಡೆ ನಾವು ಹೇಳಿದ್ವಿ, ಮಾಯೆಗೆ ಮೂರು ಶಕ್ತಿಗಳಿವೆ, ಮೂರು ಗುಣಗಳಿವೆ, ಸತ್ವ, ರಜಸ್ಸು, ತಮಸ್ಸು. ಈಗ ಹೇಳ್ತಾ ಇದ್ದೀವಿ ಮಾಯೆಗೆ ಎರಡು ಶಕ್ತಿ ಇವೆ ಅಂತ. ಈ ಶಕ್ತಿಗೂ ಮತ್ತು ಆ ಹೊಂದಿರುವ ಗುಣಗಳಿಗೂ ಎಲ್ಲಿ ಕನೆಕ್ಷನ್ನು, ಎಲ್ಲಿ ಕನೆಕ್ಷನ್ನು? ತಮಸ್ಸಿನಿಂದಾಗಿ ಮಾಯೆಯ ತಮೋಶಕ್ತಿಯಿಂದಾಗಿ ಇದ್ದ ವಸ್ತು ಇದ್ದಂತೆ ಕಾಣೋದಿಲ್ಲ, ಮುಚ್ಚಾಗುತ್ತೆ. ಇನ್ನು ರಜಸ್ಸು ಸತ್ವ ಗುಣಗಳಿಂದಾಗಿ ಇಲ್ಲದೇ ಇರುವುದು ಸೃಷ್ಟಿತವಾಗ. ನೀವು ಸತ್ವಗುಣ ಏನು ಭಾರಿ ಒಳ್ಳೇದು ತಿಳ್ಕೋಬೇಡ್ರಿ, ಏನು ಸತ್ವ ಇದು ಆಲ್ಸೋ ಖತರ್ನಾಕ್. ಏನಂದ್ರೆ ಅದನ್ನ ಆಶ್ರಯಿಸುವುದರಿಂದ ನನಗೆ ಅಧ್ಯಾತ್ಮ ಕ್ಷೇತ್ರಕ್ಕೆ ಅವಕಾಶ ಸಿಗುತ್ತದೆ ಅಷ್ಟೇ. ಅಷ್ಟಕ್ಕಾಗಿ ಸತ್ವಗುಣ ಇದು ಓಕೆ. ಬಟ್ ಅದರ ವೈಸ್ ಆ ಹಾವು ಉತ್ಪತ್ತಿ ಆಗಲಿಕ್ಕೆ ಅಲ್ಲಿರುವಂತಹ ಸತ್ವಗುಣ ಮತ್ತು ರಜೋಗುಣ ಇವೆರಡೂ ಕೂಡಿಕೊಂಡು ನಮಗೆ ಆ ಹಾವಿನ ಸೃಷ್ಟಿಗೆ ಅವಕಾಶ ಮಾಡಿಕೊಡ್ತದೆ. ರಜೋಗುಣ ಜಾಸ್ತಿ ಇತ್ತು ಅಂದ್ರೆ ನಾ ಹೇಳ್ತೇನೆ ಎರಡು ಸಲ ಹೊಡಿತೀರಿ ನನಗೆ ಅಂತ. ರಜೋಗುಣ ಜಾಸ್ತಿ ಬೇಡ. ಸತ್ವಗುಣ ಜಾಸ್ತಿ ಇತ್ತಂದ್ರೆ ಏನಾಗ್ತದೆ? ಹಾವಂತೂ ಕಚ್ಚಿಬಿಡ್ತು. ಈ ಸತ್ವಗುಣ ಜಾಸ್ತಿ ಇದ್ರೆ ಏನಾಗ್ತದೆ? ಹೋಗೋ ಒಂದು ಗಂಗಾ ನೀರು ತುಂಬ ಹೋಗೋ ಸತ್ವಗುಣ. ಅಲ್ಲ ಭಯ ಇರಲಿ, ಬಟ್ ಸತ್ವಗುಣ ಇದೆಯಲ್ಲ ಅದು ನನಗೆ ಸಾತ್ವಿಕವಾದ ಭಾವವನ್ನು ಮೂಡಿಸ್ತದೆ. ಗಂಗಾ ನೀರು ತುಂಬ, ಯಾರು ಭಜನೆ ಮಾಡ್ರಪ್ಪ, ನನ್ನ ಮುಗಿಲಿ ಬಂತು, ಈಗ ನನ್ನ ಕಾಲ ಮುಗಿಲಿ ಬಂತು, ತಗೊಂಡ್ರು ಇವೆಲ್ಲ ಶುರು ಮಾಡ್ತಾನೆ. ಯಾಕೆಂದ್ರೆ ಅದು ಏನಾಗಿರ್ತದೆ? ಸತ್ವಗುಣ. ಸೊ ಇದ್ದದ್ದನ್ನು ಮುಚ್ಚಿ ಹಾಕುವುದು ತಮೋಗುಣ, ಇಲ್ಲದೇ ಇರುವುದನ್ನು ಸೃಷ್ಟಿಸುವುದು ರಜೋಗುಣ ಮತ್ತು ಸತ್ವಗುಣ. ಈ ಪ್ರಕಾರವಾಗಿ ಓಕೆ, ಒಂದು ಕೆಲಸ ಆಯ್ತು, ಈಗ ಸೃಷ್ಟಿತವಾಯಿತು. ಇದಕ್ಕೆ ಕಾರಣ ಏನು ಅಂತಂದರೆ ಅಜ್ಞಾನ. ಏನು ಅಜ್ಞಾನ? ಇದು ಹಗ್ಗ ಎನ್ನುವ ಜ್ಞಾನ ನನಗಿಲ್ಲ, ಇದು ಹಗ್ಗ ಎನ್ನುವ ಎಚ್ಚರ ನನಗಿಲ್ಲ. ಯಾಕಿಲ್ಲ ಅಂತ ಪ್ರಶ್ನೆ ಮಾಡಬೇಡ, ಇಲ್ಲ ಮುಂದೆ ಹೇಳ. ಇಲ್ಲ ಸ್ವಾಮಿ, ನಾವು ಯಾಕೆ ಅಜ್ಞಾನಿಗಳು? ಈಗ ಏನು ಉತ್ತರ ಕೊಡೋದಕ್ಕೆ? ಅಸಂಬದ್ಧ ಪ್ರಶ್ನೆಗಳು ಅಂತ. ನಾವು ಯಾಕೆ ಅಜ್ಞಾನಿಗಳು? ನೀ ಅಜ್ಞಾನ ಇದೆಯಪ್ಪ, ನಾನೇನು ನಿನ್ನ ಮನಸ್ಸು ಬುದ್ಧಿಗಳನ್ನು ಕಂಡೀಷನ್ ಮಾಡ್ತಾ ಇಲ್ಲ. ನಾನು ಸಿಂಪಲ್ ಆಗಿ ಕೇಳಿದೆ, ನೀನು ಯಾರು ಅಂತ ಕೇಳಿದೆ. ನೀ ಏನೇನು ಬಳ ಬಳ ಬಳ ಬಳ ಬಳ ಹೇಳ್ಕೊತ ಹೋದೀನಿ. ನಾನಿಷ್ಟೇ ಕೇಳ್ತೀನಿ ನಿನಗೆ, ಏನನ್ನೂ ಆಶ್ರಯಿಸದೆ, ಏನನ್ನು ಪ್ರಯೋಗಿಸದೆ, ಇನ್ನಾವ ದೃಷ್ಟಿಕೋನಗಳನ್ನು ಇಟ್ಟುಕೊಳ್ಳದೆ ನೀನು ಯಾರು? ಮಕ್ಕಳನ್ನು ದೃಷ್ಟಿಕೋನದಲ್ಲಿ ಇಟ್ಟಿ ಅಂತಂದ್ರೆ ನಾನು ಕೇಳಿದ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀಯ? ತಾಯಿ ತಂದೆ. ನಾ ಹೇಳೋದು ಬೇರೆ, ಯಾರನ್ನು ದೃಷ್ಟಿಕೋನದಲ್ಲಿ ಇಟ್ಕೊಳ್ಳ, ನೀನು ಯಾರು? ಹ ಸ್ವಾಮಿ ನಾನು ಇಲ್ಲೇ ಇಲ್ಲ, ನಾನು ಇಲ್ಲೇ ಇಲ್ಲ ಅಂತ ಇದ್ದು ಹೇಳ್ತೀಯೋ ಇಲ್ಲದೇ ಹೇಳ್ತೀಯೋ? ಹಾಗೆ ನೀನೇನು ಹೇಳೋದು? ಯು ಕ್ಯಾನ್ ನೆವರ್ ಬಿ ಎ ನಾನ್ ಎಕ್ಸಿಸ್ಟೆಂಟ್ ಫ್ಯಾಕ್ಟರ್. ನೀನು ಅಭಾವದ ಅಸ್ತಿತ್ವವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ನೀನು ಯಾರು? ಸೊ ಫೈನಲ್ ಏನು ಹೇಳಬೇಕು? ನಾನು ಯಾರು ನನಗೆ ಗೊತ್ತಿಲ್ಲ. ಇದೇ ದೊಡ್ಡ ಪ್ರಾಬ್ಲಮ್. ಈ ಅಜ್ಞಾನವೇ ಎಲ್ಲದಕ್ಕೂ ಮೂಲ ಕಾರಣ. ಅಜ್ಞಾನವೇ ಬಂಧನ. ಅಜ್ಞಾನವೇ ಬಂಧನ. ಹಾಗೆ ಬಂಧನದ ಮುಕ್ತಿ ಯಾವಾಗ? ಅಜ್ಞಾನ ಬಿಡುಗಡೆ ಯಾವಾಗ? ಯಾವ ಜ್ಞಾನ? ಪರಮಾತ್ಮನ ಸ್ವರೂಪಂ. ಸರಿ ಹೋಯ್ತು? ಪರಮಾತ್ಮನ ಸ್ವರೂಪಂ, ಪರಮಾತ್ಮನ ಸ್ವಸ್ವರೂಪ ಲಕ್ಷಣಗಳನ್ನು ನಾನು ತಿಳಿದುಕೊಳ್ಳುವುದರಿಂದ, ಯತ್ ವಿಜ್ಞಾಯ ತಿಳಿದುಕೊಳ್ಳುವುದರಿಂದ ನರಹ ಮನುಷ್ಯನು ಬಂಧಾತ್ ಮುಕ್ತ. ಮುಕ್ತಿ ಸಿಕ್ಕರೆ ಏನಾಗ್ತದೆ? ಕೈವಲ್ಯಂ ಸ್ಮೃತಿ. ನೀನು ಕೇವಲತ್ವವನ್ನು ಹೊಂದುತ್ತೀಯ. ಅಕಸ್ಮಾತ್ ಇದ್ದ ಯಾವುದಾದ್ರು ಶಬ್ದಗಳು ಇಲ್ಲಿ ಬಂದದ್ದಾದರೆ ಆ ಶಬ್ದಗಳ ವಿವರಣೆ ಇಲ್ಲೇ ಕೊಡಬೇಕು ಅಂತ ಏನಿಲ್ಲ. ಮುಂದೆ ಬೇರೆ ಶ್ಲೋಕಗಳಿಗೆ ಕೈವಲ್ಯ ಶಬ್ದ ಬಂದ್ಬಿಟ್ಟಿದೆ. ಇಲ್ಲಿಗ ಕೈವಲ್ಯ ಶಬ್ದಗಳ ವಿವರಣೆಯನ್ನು ಇಲ್ಲೇ ಕೊಡಬೇಕು ಅಂತಿಲ್ಲ. ಮುಂದೆ ಕೈವಲ್ಯ ಶಬ್ದ ವಿವರಣೆ ಬರ್ತದೆ, ಆವಾಗ ಪೂರ್ತಿ ಕ್ಲಿಯರಾಗ್ತದೆ. ಆದ್ದರಿಂದ ಅದನ್ನು ಈಗ ನಾನು ತೊಗೊಂಡ್ಬಿಟ್ಟೆ ಅಂತಂದರೆ ಅವಾಗ ಮುಂದಿನ ಶ್ಲೋಕ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ತಡ್ಕೊಳ್ಳ್ರಿ. ಯಾವ ವಿವರಣೆ ಸಾಧ್ಯವೋ ಆ ವಿವರಣೆ ಕೊಡ್ತೀವಿ, ಯಾವ ವಿವರಣೆ ಸಾಧ್ಯವೋ ಅವನು ಕೊಡೋದಿಲ್ಲ. ಕೈವಲ್ಯಂ ಅಶ್ನುತಿ, ಅವನು ಕೈವಲ್ಯವನ್ನು ಹೊಂದುತ್ತಾನೆ. ಇನ್ನು ವಿವರಿಸ್ತಾರೆ ನೋಡಿ. ಅಸ್ತಿ ಕಶ್ಚಿತ್ ಸ್ವಯಂ ನಿತ್ಯಂ ಅಹಂ ಪ್ರತ್ಯಯ ಲಂಬನಃ ಅವಸ್ಥಾತ್ರಯ ಸಾಕ್ಷಿ ಸನ್ ಪಂಚಕೋಶ ವಿಲಕ್ಷಣ. ಅಸ್ತಿ ಕಶ್ಚಿತ್ ಸ್ವಯಂ ನಿತ್ಯಂ ಅಹಂ ಪ್ರತ್ಯಯ ಲಂಬನಃ ಅವಸ್ಥಾತ್ರಯ ಸಾಕ್ಷಿ ಸನ್ ಪಂಚಕೋಶ ವಿಲಕ್ಷಣ. ಚಂದಿದೆ ಈಗ ಬರ್ಕೊಳ್ರಿ. ಕಶ್ಚಿತ್ ಸ್ವಯಂ ಅಸ್ತಿ, ನಂಬರ್ ಒನ್. ಕಶ್ಚಿತ್ ಸ್ವಯಂ ಅಸ್ತಿ, ಅದಾವುದೋ ಒಂದು ಇದೆ. ಉಪನಿಷತ್ ಹೇಳೋ ಪದ್ಧತಿ ಏ ಸೌಮ್ಯ ಛಂದೋಗ್ಯ ಸತ್ ಏವ ಆಸೀತ್. ಎಲ್ಲ ಎಲ್ಲ ವೇದಾಂತ ಪ್ರಾರಂಭ ಹಿಂಗೆ ಸ್ವಲ್ಪ ಹಿಂಗೆ ಒಳಗೆ ಹೋಗ್ತಾರೆ. ಆಮೇಲೆ ವ್ಯವಸ್ಥಾ ವ್ಯವಸ್ಥಾ ವ್ಯವಸ್ಥಾ ಅವರು ದೊಡ್ಡ ಹೆಮ್ಮರ ಮಾಡ್ಬಿಡ್ತಾರೆ. ಅಸ್ತಿ ಕಶ್ಚಿತ್ ಸ್ವಯಂ, ಸ್ವಯಂ ಅಸ್ತಿ ಕಶ್ಚಿತ್ ಸ್ವಯಂ ಅಸ್ತಿ. ಸ್ವಯಂ ಶಬ್ದ ಯಾಕೆ ಬಂತು? ಏನನ್ನೂ ಅವಲಂಬಿಸದೆ. ಯಾವ ವೃತ್ತಿಯನ್ನೂ ಅವಲಂಬಿಸದೆ, ಯಾವ ಪದಾರ್ಥವನ್ನು ಅವಲಂಬಿಸದೆ, ಇವರು ಸೂರ್ಯ ಚಂದ್ರಾದಿಗಳನ್ನು ಅವಲಂಬಿಸದೆ, ಹಗಲು ರಾತ್ರಿಗಳನ್ನು ಅವಲಂಬಿಸದೆ ಸ್ವಯಂ ಸ್ವತಂತ್ರವಾಗಿ ತಾನು ತನ್ನಂತೆಯೇ ಒಂದು ವಸ್ತು ಇದೆ. ಅಸ್ಥಿ ಕಶ್ಚಿತ್ ಏಕ ವಸ್ತು ಅಸ್ಥಿ. ಭಕ್ತ ಭಕ್ತಿಯನ್ನು ಹೇಗೆ ವ್ಯಕ್ತಪಡಿಸ್ತಾನೆ? ಅವನು ಹಿಂಗೆ ಹೇಳ್ತಾನೆ, ಭಗವಾನ್ ಅಸ್ಥಿ. ಕಂಡಿಯೇನೋ ಕಾಣಬೇಕಾಗಿಲ್ಲ, ಹಾಗೆಲ್ಲ ಪಾಪಿಗಳಿಗೆ ಕಾಣಿಸೋದಿಲ್ಲ ಅವನು. ಅವ ಮುಂದೆ ಏನೇ ಹೇಳ್ತು ಕೊಡಲಿ, ಆದರೆ ನಿಜಾಂಶ ಏನು ಅಂತಂದರೆ ಅಸ್ಥಿ. ಇದು ನಮ್ಮ ಭಾರತ ದೇಶದ ಹಿಂದೂ ಪರಂಪರೆಯ ವಿಶೇಷತೆ ಏನು ಅಂದರೆ, ನಾವು ಭಗವಂತನು ಇದ್ದಾನೆ ಅನ್ನೋ ವಿಷಯದಲ್ಲಿ ನಮಗೆ ಸಂಶಯವೇ ಇಲ್ಲ. ಸಂಶಯವೇ ಇಲ್ಲ, ಭಗವಂತ ಇದ್ದಾನೆ. ಹೇಗಿದ್ದಾನೆ, ಎಲ್ಲಿದ್ದಾನೆ, ಬಾ ಎದುರು ಕೂತ್ಕೋ, ನಾವು ನೀವು ಚಿಂತನೆ ಮಾಡಿ. ಆದರೆ ಭಗವಂತ ಇದ್ದಾನೆ ಅನ್ನೋ ವಿಷಯದಲ್ಲಿ ನಮಗೆ ಯಾವ ಸಂದೇಹವೂ ಇಲ್ಲ. ಭಗವಂತ ಇದ್ದಾನೆ ಅನ್ನೋ ವಿಷಯದಲ್ಲಿ ನಮಗೆ ಸಂಶಯ ಇಲ್ಲ. ನಮಗೆ ವಿಶೇಷವಾಗಿ ಗೊತ್ತಿರಲಿಕ್ಕಿಲ್ಲ, ನಾವಿನ್ನೂ ಓದಿಲ್ಲಪ್ಪ, ನಾವಿನ್ನೂ ಅಧ್ಯಯನ ಮಾಡಿಲ್ಲಪ್ಪ, ನಾವಿನ್ನೂ ತಿಳ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ, ನಮಗೆ ಟೈಮ್ ಸಿಕ್ಕಿಲ್ಲ. ವೆರಿ ಸಾರಿ, ನಮಗೆ ಟೈಮೇ ಸಿಗುವುದಿಲ್ಲ. ಆದರೆ ನಾವು ಸಂಶಯಿಸ್ತೇವೆ ಅಂತ ತಿಳ್ಕೋಬೇಡಿ, ನಮಗೆ ಗೊತ್ತಿದೆ ದೇವರು ಇದ್ದಾನೆ. ಇದು ನಮ್ಮ ಭಾರತ ದೇಶ ವಿಶೇಷ. ಇನ್ನು ಸ್ವಲ್ಪ ಮೆಚ್ಯೂರ್ ಆದವರು, ಪ್ರಬುದ್ಧರಾದವರು, ಎಲ್ಲೆಲ್ಲಿಯೂ ಇದ್ದಾನೆ. ಅನೇಕ ಅಸಂಖ್ಯ ನಾಮಗಳಿಂದ ಇದ್ದಾನೆ. ಮತ್ತು ಇಲ್ಲೇ ದೇವಸ್ಥಾನಕ್ಕೆ ಯಾಕೆ ಹೋಗ್ತೀಯ, ನನಗಿಷ್ಟ, ಇದೇ ನಾಮವನ್ನು ಯಾಕೆ ಪೂಜಿಸ್ತೀಯ, ನನಗಿಷ್ಟ, ನೀ ಅಲ್ಲ ಅನ್ನು ಪೂಜಿಸ್ಬೇಡ ಅಂತ ನಾನು ಯಾಕೆ ಹೇಳಿಕ್ ಹೋಗ್ಲಿ, ಅದು ನಿನಗಿಷ್ಟ, ಇದು ನನಗಿಷ್ಟ, ನನಗಿಷ್ಟ ಅದನ್ನು ನಾನು ಪೂಜಿಸ್ತೀನಿ. ಅಸ್ತಿ ಕಶ್ಚಿತ್ ಸ್ವಯಂ, ಆ ಸ್ವಯಂ ಶಬ್ದ ಬಹಳ ಸುಂದರವಾದ ಶಬ್ದ. ಏನನ್ನೂ ಅವಲಂಬಿಸದೆ, ಅನ್ಯ ಯಾವ ವಿಷಯವನ್ನು ಅವಲಂಬಿಸದೆ ತನ್ನ ಪಾಡಿಗೆ ತಾನು ಸುಮ್ಮನೆ ಇದ್ದಾನೆ. ಅವನ ಜೊತೆ ಗೊದ್ದ ಹಾಕೋರು ನಾವು, ಸುಮ್ಮ ಸುಮ್ಮನೆ ಅವನ ಜೊತೆ ಗೊದ್ದ ಹಾಕೋ, ಮೇಲು ಕೀಳು ಅಡ್ಡ ಉದ್ದ. ಅಸ್ತಿ ಕಶ್ಚಿತ್ ಸ್ವಯಂ ಇರ್ಬೋದು ಬಿಡಿ, ನೀವು ಹೇಳ್ತೀರಿ ಅಂದಮೇಲೆ ನೀವು ಹೇಳುವ ಕಾಲಕ್ಕೆ ಅವ ಇರಬಹುದು, ನಿಮ್ಮ ಪೂರ್ವಜರು ಹೇಳುವ ಕಾಲಕ್ಕೆ ಇದ್ದಿದ್ದಿಲ್ಲ. ಆಹಾ, ನಿತ್ಯಂ ಹೇಗಿದ್ದಾನೆ, ನಿತ್ಯವೂ ಇದ್ದಾನೆ ನಿತ್ಯಂ. ಆದರೆ ಸ್ವಲ್ಪ ನಮಗೆ ಹೇಳಿಕೊಡ್ರಲ್ಲ, ಅವ ಹೆಂಗಿದ್ದಾನೆ, ಎಲ್ಲಿದ್ದಾನೆ, ಏನು ಮಾಡ್ಲಿಕ್ಕತ್ತಾನೆ, ಮೊದಲನೇ ಹೇಳಿಕೆ ಕೊಡ್ತಾನೆ ನೋಡ್ರಿ. ಅಹಂ ಪ್ರತ್ಯಯ, ಅಹಂ ಪ್ರತ್ಯಯ ಆಲಂಬನ. ಅವ ಇದ್ದಾನೆ ಕೇಳ್ಕೊ, ಎಲ್ಲ ಚಂದ ಕೇಳ್ಕೊಳ್ರಿ. ಅವ ಅಸ್ತಿ ಸ್ವಯಂ ಕಶ್ಚಿತ್, ಅವನಿದ್ದಾನೆ. ಅವನು ಮೊಟ್ಟ ಮೊದಲಿಗೆ ನಾನು ಎನ್ನುವ ಶಬ್ದದಿಂದ ಪ್ರಕಟವಾಗ್ತಾನೆ. ತಾನೇ ತಾನಾಗಿರುವ ಅವನು ನಾನು ಎನ್ನುವ ಶಬ್ದದ ಮೂಲಕವಾಗಿ ಪ್ರಕಟವಾಗ್ತಾನೆ. ಯಾಕೆ ಗ್ರಾಮರಿಗೆ ಹೋಗೋಣಂತ, ನೀನು ಅನ್ಬೇಕಾದ್ರೆ ನಾನು ಇರಬೇಕು ಇರಬಾರ್ದು, ನೀವೆಲ್ಲ ಅನ್ಬೇಕಾದ್ರೆ ನಾನು ಇರಬೇಕು ಇರಬಾರ್ದು, ಅವನು ಅವಳು ಅದು ಅನ್ಬೇಕಾದ್ರೆ ನಾನು ಇರಬೇಕು ಇರಬಾರ್ದು, ನಾವೆಲ್ಲ ಅಂತ ಹೇಳ್ಬೇಕಾದ್ರೆ ನಾವು ಇರಬೇಕೇ ಇರಬಾರ್ದು. ನಾನು ಬಿಟ್ಟುಕೊಟ್ಟು ಯಾವ ಗ್ರಾಮರ್ ಇದೆ ತೋರ್ಸಪ್ಪ, ನಾನು ಬಿಟ್ಕೊಟ್ಟು ಯಾವ ಗ್ರಾಮರ್ ಇದೆ, ಎಲ್ಲ ವ್ಯಾಕರಣ ಕ್ಯಾಕರಣ, ಈಗ ನಾನು ಅನ್ನೋದೇ ಇಲ್ಲ ಅಲ್ಲಿ, ನಾನಿಟ್ಕೋ ಪಕ್ಕಂತ ಹೊಡಿತದ್ ನೋಡು. ಅಸ್ತಿ ಕಶ್ಚಿತ್ ಸ್ವಯಂ ನಿತ್ಯಂ ಕಥಮಸ್ತಿ ಅಹಂ ಪ್ರತ್ಯಯ ಆಲಂಬನ. ಏನು ಸುಂದರದ ವೇದಾಂತ, ಇದನ್ನು ಬಿಟ್ಕೊಟ್ಟು ಎಲ್ಲೆಲ್ಲೋ ಹೋಗಿ ಏನೇನೋ ಕೇಳ್ತಾರೆ. ಶುದ್ಧ ವೇದಾಂತ ಇರಬೇಕು, ಅಲ್ಲಿ ಏನು ಕಿಚಿಪಿಚಿ ಕಿಚಿಪಿಚಿ ಇರುವ ಅಹಂ ಪ್ರತ್ಯಯ ಆಲಂಬನ. ಈಗ ಹೇಳ್ತೇನೆ ಕೇಳಿ, ಪ್ರತ್ಯಯ ಅಂದರೆ ಅಂತಃಕರಣದಲ್ಲಿಯ ಒಂದು ವೃತ್ತಿ, ಶಬ್ದ ವೃತ್ತಿ, ವೃತ್ತಿ ಆನೆ ರೂಪವೃತ್ತಿ ಗಡಿಗೆ ಇನ್ನೊಂದು ರೂಪವೃತ್ತಿ ಇವೆಲ್ಲ ಅಂತಃಕರಣದ ಪ್ರತ್ಯಯಗಳು. ಇನ್ಫ್ಯಾಕ್ಟ್ ನಾವೆಲ್ಲರೂ ಪ್ರತ್ಯಯಗಳ ಜೊತೆನೇ ಜೀವನ ಮಾಡ್ತೇವೆ. ನಮ್ಮ ಜೊತೆ ನಾವು ಜೀವನ ಮಾಡೇ ಇಲ್ಲ. ನಾವು ಯಾರ ಜೊತೆ ಜೀವನ ಮಾಡಿದೀವಿ? ಪ್ರತ್ಯಯಗಳು ಅಂತಃಕರಣದಲ್ಲಿ ಏನು ವೃತ್ತಿಗಳು ಮೂಡ್ತವೆ ಆ ವೃತ್ತಿಗಳ ಜೊತೆ ನಮ್ಮ ಜೀವನದ ಇಷ್ಟ, ಇದೊಂದು ವೃತ್ತಿ. ಪಾಪ ಇದು ಇನ್ನೊಂದು ವೃತ್ತಿ. ಬೇಕು ಇದು ಮತ್ತೊಂದು ವೃತ್ತಿ. ದುಃಖ ಇದು ಇನ್ನೊಂದು ಥರ ವೃತ್ತಿ. ಸಂತೋಷ ಮತ್ತೊಂದು ವೃತ್ತಿ. ಸಮಾಧಾನ ಮತ್ತೊಂದು ವೃತ್ತಿ. ಶಾಂತಿ ಇನ್ನೊಂದು ವೃತ್ತಿ. ಈಗ ನೀ ಯಾರ ಜೊತೆ ಇದೆಯೋ ಅದನ್ನ ನೀನು ಬಿಟ್ಟು ಗೊತ್ತಾಯ್ತಾ? ಮತ್ತೆ ಹಾಗೆ ಬನ್ನಿ, ಇನ್ನೂ ಹಿಂದಕ್ಕೆ ಬನ್ನಿ. ಇವಷ್ಟು ವೃತ್ತಿಗಳು ಒಂದು ವೃತ್ತಿಯನ್ನು ಆಶ್ರಯಿಸಿರ್ತಾರೆ. ಆ ವೃತ್ತಿ ಅಂತಃಕರಣದ ಜೊತೆ ಹಾಸು ಹೊಕ್ಕಾಗಿರ್ತದೆ. ಹೆಂಗೆ? ಕ್ಯಾಮರಾ ಫಿಲ್ಮು ಮತ್ತು ಫಿಲಮೆಂಟು ಇವು ಎರಡು ಬೇರೆ ಬೇರೆ ಅಲ್ಲಿವು. ಫಿಲಮೆಂಟು ಅಲ್ಲೇ ಇರ್ತದೆ, ಫಿಲ್ಮು ಅಲ್ಲೇ ಇರ್ತದೆ. ನಿಮಗೆ ಗೊತ್ತಿಲ್ಲ, ನಿಮಗೆಲ್ಲ ಸಿಕ್ಕಿದ್ದೇನು ಅಂತಂದರೆ ಮೊಬೈಲ್ ಕ್ಯಾಮರಾ. ನೀವು ಇದನ್ನು ತಿಳ್ಕೋಬೇಕಾದ್ರೆ ಯು ಹ್ಯಾವ್ ಟು ಗೋ ಟು ದಿ ಓಲ್ಡನ್ ಡೇಸ್. ಅಲ್ಲಿ ಬಾಕ್ಸ್ ಕ್ಯಾಮರಾ ಅಂತ ಇರ್ತದೆ. ಆ ಬಾಕ್ಸ್ ಕ್ಯಾಮರಾದೊಳಗೆ ಅಕ್ಫಾ ಅಂತ ಒಂದು ಕ್ಯಾಮ್ರಾ ಇರ್ತಿತ್ತು, ಆಶಿಕಾ ಅಂತ ಒಂದು ಕ್ಯಾಮ್ರಾ ಇರ್ತಿತ್ತು. ಈ ಕ್ಯಾಮ್ರಾದೊಳಗೆ 120 ಫಿಲ್ಮು, 620 ಫಿಲ್ಮು, 35mm ಫಿಲ್ಮು ಇವನ್ನ ಲೋಡ್ ಮಾಡಬೇಕಾಗ್ತಿತ್ತು. ಹಾಗೆ ಲೋಡ್ ಮಾಡಿದಾಗ ಆ ಲೋಡ್ನೊಳಗೆ ಒಂದು ಫಿಲ್ಮ್ ಇರ್ತದೆ. ಹೌದಾ? ಹಾಂ, ನೀವು ಪ್ಲಾಸ್ಟಿಕ್ ಅದು ಪ್ಲಾಸ್ಟಿಕ್ ಫಿಲ್ಮ್ ಅಂತ ನೀವು ತಿಳ್ಕೊಂಬಿಡ್ತೀರಿ. ಬರೀ ಪ್ಲಾಸ್ಟಿಕ್ ಫಿಲ್ಮ್ ಅಲ್ಲ. ಬರೀ ಪ್ಲಾಸ್ಟಿಕ್ ಫಿಲ್ಮ್ ಹಾಕಿದರೆ ಯಾವುದಾದ್ರು ಒಂದು ಪಟ್ಟಿ ಪ್ಲಾಸ್ಟಿಕ್ ಕಟ್ ಮಾಡಿ ಹಾಕ್ಬಿಡ್ಬೋದಾಗಿತ್ತು. ಬರೀ ಪ್ಲಾಸ್ಟಿಕ್ ಫಿಲ್ಮ್ ಅಲ್ಲದು. ಮತ್ತು ಅದು ಏನು ಅಂದರೆ ವಿತ್ ಫಿಲಮೆಂಟ್ ಇರ್ತದೆ, ಅದಕ್ಕೊಂದು ಜಿಗಿಟು ಇರ್ತದೆ. ಜಿಗಿಟು ಸಹಿತ ಅಲ್ಲ, ಅದು ಏನು ಅದು ಫೋಟೋ ಫಿಲ್ಮ್ ಇರ್ತದೆ. ಫೋಟೋ ಸಿಂಥೆಟಿಕ್ ಒಂದು ಒಂದು ಒಂದು ಕೋಟ್, ಒಂದು ಕೋಟ್ ಇರ್ತದೆ. ಈಗ ಆ ಕೋಟನ್ನು ನೀವು ಯಾವಾಗ ಯಾವಾಗ ಕ್ಲಿಕ್ ಮಾಡ್ತೀರೋ ಆವಾಗ ಆವಾಗ ಆ ಹೊರಗಿರುವ ಪದಾರ್ಥಗಳು, ವ್ಯಕ್ತಿಗಳು, ವಿಷಯಗಳು, ಆಕಾರಗಳು, ರೂಪಗಳು, ಬಣ್ಣಗಳು ಒಳಗಡೆ ಅವು ಏನಾಗ್ತವೆ? ಇಂಪ್ರಿಂಟ್ ಆಗ್ತವೆ. ಅದಕ್ಕೆ ಇಂಪ್ರೆಷನ್ಸ್ ಅಂತ ಕರೀತೀವಿ. ಆ ಒಳಗೆ ಇಂಪ್ರೆಸ್ ಆಗುತ್ತದೆ. ಒಳಗೆ ಯಾವಾಗ ಇಂಪ್ರೆಷನ್ ಆಗಿಬಿಡ್ತದೆ, ಆ ಇಂಪ್ರೆಷನ್ ಆದದ್ದನ್ನು ನಾವು ಯಾರ ಜೊತೆ ಇದ್ದೇವೆ ಅಂದರೆ ಒಳಗೇನು ಇಂಪ್ರೆಷನ್ ಆಗಿದೆಯೋ ಅದ್ರ ಜೊತೆ ನಾವಿದ್ದೇವೆ. ಹೆಸರಿಗೆ ಅವ್ರ ಜೊತೆ ಇದ್ದೇನೆ, ಇವ್ರ ಜೊತೆ ಇದ್ದೇನೆ, ಅವ್ರ ಜೊತೆ ಇವ್ರ ಜೊತೆ ಇಲ್ಲೇ ಇಲ್ಲ. ಸೊ ಅದು ಯಾಕಲ್ಲಿ ಮೂಡ್ತದೆ ಅದನ್ನು ನಾನು ಹೇಳಬೇಕಾಗಿತ್ತು ನಿಮಗೆ. ಅಲ್ಲಿ ಯಾಕೆ ಮೂಡ್ತದೆ? ಬರೀ ಪ್ಲಾಸ್ಟಿಕ್ ಮೇಲೆ ಯಾಕೆ ಮೂಡಿದಿಲ್ಲ? ಅಲ್ಲಿ ಯಾಕೆ ಮೂಡ್ತದೆ? ಅಲ್ಲಿ ಯಾಕೆ ಅಂತಂದರೆ ಅಲ್ಲೊಂದು ಫಿಲಮೆಂಟ್ ಇರ್ತದೆ. ಹಾಗೆಯೇ ನಮ್ಮ ಅಂತಃಕರಣದೊಳಗೆ ಒಂದು ಫಿಲಮೆಂಟ್ ಇದೆ. ಅದು ಯಾವ ಫಿಲಮೆಂಟ್ ಅಂದರೆ ನಾನು. ಈ ಎಲ್ಲ ವೃತ್ತಿಗಳು ನಮ್ಮ ಒಳಗೆ ಹೋಗಿ ಅವು ಇಂಪ್ರೆಸ್ ಆಗಲಿಕ್ಕಾಗಿ ಅಲ್ಲೊಂದು ನಾನು ಅನ್ನುವ ವೃತ್ತಿ ಇರ್ತದೆ. ಅದಕ್ಕೆ ನೋಡಿ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ. ಎಲ್ಲಿದೆ ಇದು ಅಹಂಕಾರ? ಎಲ್ಲಿ ಅಂತಃಕರಣ ಇದೆಯೋ ಅಲ್ಲಿ ಅಹಂಕಾರ. ಈ ಅಹಂಕಾರ ಇದ್ದರಿಂದಾಗಿ ಯಾವ ಯಾವಾಗ ವೃತ್ತಿ ಮೂಡ್ತದೆ ಆ ವೃತ್ತಿಯನ್ನು ಅದು ವೀಕ್ಷಿಸ್ತದೆ, ಅದು ಗ್ರಹಿಸ್ತದೆ, ಅದು ತನ್ನ ಅಭಿಮಾನವನ್ನು ಪಡೀತದೆ. ಎವ್ರಿಥಿಂಗ್ ಈಸ್ ಪಾಸಿಬಲ್ ಓನ್ಲಿ ಬಿಕಾಸ್ ಆಫ್ ದಟ್ ಅಹಂ ಈ ಎಕ್ಸಿಸ್ಟ್. ಅಹಂ ಅನ್ನೋದಲ್ಲಿ ಇದ್ದರಿಂದಾಗಿ ಇವೆಲ್ಲವೂ ಸಾಧ್ಯ ಇದೆ. ಹೌದೋ? ಯಾವುದು ಸ್ವಯಂ ಅಸ್ತಿ ಕಶ್ಚಿತ್ ಅಂತ ಹೇಳಿದ್ಯೋ ತನ್ನ ಪಾಡಿಗೆ ತಾನಿದ್ದದ್ದು ಮರಿಬೇಡ್ರಿ, ಬರ್ರಿ ಮತ್ತೆ ಕಮ್ ಟು ರಿಯಾಲಿಟಿ. ಈಗ ತನ್ನ ಪಾಡಿಗೆ ತಾನಿದ್ದದ್ದು ಅಹಮ್ಮು ಈಗೇನಾಗ್ಬಿಡ್ತು ಅಂತಂದ್ರೆ ಅದು ವೃತ್ತಿ ಸಹಿತವಾದ ಅಹಮ್ ಆಗುತ್ತೆ. ತನ್ನ ಪಾಡಿಗೆ ತಾನಿದ್ದಾಗ ಅದು ಅಹಂ ಅಲ್ಲ, ಅದು ವೃತ್ತಿಭಾವದಲ್ಲಿ ಬಂದಾಗ ಅದು ಏನಾಗ್ಬಿಡ್ತದೆ? ಅಹಂ ಆಗು. ಆ ವೃತ್ತಿಭಾವದಲ್ಲಿ ಬಂದಾಗ ಅಕಸ್ಮಾತ್ ಆಗಿ ಯಾವುದಾದ್ರೂ ಇಂದ್ರಿಯ ಕೆಲಸ ಮಾಡ್ತು ಅಂತಂದ್ರೆ ಆ ವೃತ್ತಿಭಾವದ ಅಹಂ ಏನಿದೆಯೋ ಅದು ಇಂದ್ರಿಯ ಭಾವವನ್ನು ಹೊಂದ್ಬಿಡುತ್ತೆ. ಐ ಆಮ್ ದಿ ಸಿಯರ್, ಐ ಆಮ್ ದಿ ಟಚರ್, ಐ ಆಮ್ ದಿ ಸ್ಮೆಲ್ಲರ್, ಐ ಆಮ್ ದಿ ಹಿಯರ್. ಯಾವಾಗ ಅಹಂಭಾವವು ವೃತ್ತಿ ಅಹಂಭಾವ ಆಗ್ತದೆ ಆವಾಗ ಏನೇನು ಮೂಡ್ತದೋ ಅದಷ್ಟು ಏನಾಗ್ತದೆ? ನಾನಾಗ್ಬಿಡ್ತೀನಿ. ಹೀಗಾಗಿ ವ್ಯವಹಾರಕ್ಕೆ ನನ್ನ ಕುದುರೆ ಅಂದ್ರೂ ಕೂಡ ವಾಸ್ತವಿಕತೆ ನಾನೇ ಕುದುರೆ ಆಗಿರ್ತೀನಿ. ವ್ಯವಹಾರಕ್ಕೆ ನಾನು ಏನಾದರೂ ಹಣ ಅಂತ ಹೇಳ್ತೀನಿ, ವ್ಯವಹಾರಕ್ಕೆ ಹಣ ಎಲ್ಲಿದೆ? ಬ್ಯಾಂಕ್ನಲ್ಲಿದೆ. ಇವೆಲ್ಲ ವ್ಯವಹಾರಕ್ಕೆ ಹೇಳೋ ಮಾತು. ಆದ್ರೆ ವಾಸ್ತವಿಕವಾಗಿ ಹಣ ಅಲ್ಲಿ ಇಲ್ಲದೆ ಹೋದ್ರೂ ಕೂಡ ಓಂ ಹಾಕ್ತಾರಲ್ಲ ಸರಿತಾ, ಎಲ್ಲ ಮೊದಲನೇ ಟೈಮಿಂಗ್ ಇಲ್ಲ ಈಗ ಗುರುನಾಥ, ಎಲ್ಲ ಚೇಂಜ್ ಆಗ್ಬಿಟ್ಟಾವು. ಹಾ ಟೈಮಿಂಗ್ ಗಿಮಿಂಗೆಲ್ಲ ಚೇಂಜ್ ಆಗ್ಬಿಟ್ಟಾವೆ. ಮತ್ತೀಗ ಜನ್ರೇಟರ್ ಹಾಕುವಷ್ಟೊತ್ತಿಗೆ ಒಂದು 5 ನಿಮಿಷಕ್ಕೆ ಬರ್ತದೆ. ಅದಕ್ಕೆ ಒಂದು UPS ಸಾಕ್ಷಿ ಬಿಡ್ಬೇಕು ಅದಕ್ಕೆ ಶುಭ. ಹಾ ಮೈಕಿಂಗ್ ಮಾತ್ರ. ಆ ಸೋಲಾರ್ ದಿನ ಕೂಡಿಸ್ಬಿಟ್ಟಾಯ್ತಲ್ಲ ಪ್ರಸನ್ನಂದು. ಹಾಂ ಮೂರವ, ಒಂದಲ್ಲಿ ಒಂದಲ್ಲಿ. ಈಗ ಸಾಲಗಳು ಸೂಲಗಳು ಎಲ್ಲ ಮುಗಿಲಿ, ಅವೆಲ್ಲ ಮುಗಿಲಿ. ಈಗ ದಿನ ಒಂದೊಂದಿಷ್ಟು ನನ್ನ ಎದುರಿಗೆ ಬರ್ತಾ ಇದೆ. ಮುಗಿತಪ್ಪ ಅನ್ಕೊಂಡಿರ್ತೀನಿ ಮತ್ತೊಂದಿಷ್ಟು ಬರ್ತದೆ, ಮುಗಿತಪ್ಪ ಅಂದ್ರೆ ಇನ್ನೊಂದಿಷ್ಟು ಬರ್ತದೆ. ಯಾವಾಗ ನಾನು ಇದನ್ನ ಘಟ ಘಟ ಅಂತ ನಾನು ರೆಕಗ್ನೈಸ್ ಮಾಡ್ತೀನಿ, ಅಕ್ನಾಲೆಜ್ ಮಾಡ್ತೀನಿ ಇದು ಘಟ. ಆ ಘಟ ಅಂದ್ರೆ ಅಕ್ನಾಲೆಜ್ ಮಾಡ್ಬೇಕಾದ್ರೆ ಅದರೊಳಗೆ ಅಹಂ ಪ್ರತ್ಯಯ ವೃತ್ತಿ ಇರ್ತದೆ. ಅಹಂ ಪ್ರತ್ಯಯ ವೃತ್ತಿ ಇದ್ರಿಂದಾಗಿಯೇ ಅದು ಘಟ ಎಂದು ನಾನು ಗ್ರಹಿಸ್ತೇನೆ. ಆ ಘಟವನ್ನು ಗ್ರಹಿಸಿದ ಮೇಲೆ ಅದರ ಜೊತೆಗೆ ಅಭಿಮಾನವನ್ನು ಹೊಂದಿದಾಗ ಮಾತ್ರ ಇಷ್ಟವಾದ ಘಟ ಅನಿಷ್ಟವಾದ ಘಟ ಅಂತ ಭೇದ ಮಾಡ್ತೀನಿ. ಇಷ್ಟವಾದ ಘಟ ಅಂದಾಗ ನಾನು ಅದರಲ್ಲಿ ಮೋಹವನ್ನು ಬೆಳೆಸ್ಕೊಳ್ತೇನೆ. ಈ ಮೋಹ ಏನು ಮಾಡ್ತದೆ? ನನಗೆ ಹೊಸ ವಾಸನಾ ಸೃಷ್ಟಿಯಾಗಲಿಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಈ ಹೊಸ ವಾಸನ ಮತ್ತೆ ಅಂತಃಕರಣದಲ್ಲಿ ಬೀಜ ಮಾತ್ರವಾಗಿದ್ದುಕೊಂಡು ಮತ್ತೆ ನನ್ನ ಅಭಿಮಾನವನ್ನು ಪಡೆದು ಪುನಃ ಆಶೆ ಇಚ್ಛೆಗಳು ಕಾಮಗಳಾಗಿ ಹೊರಬರ್ತದೆ. ಈ ಪ್ರಕಾರ ಒಂದು ದೊಡ್ಡ ಸೈಕಲ್ ಇದು ನಡೀತಾ ಇರ್ತದೆ, ಪ್ರತಿ ಕ್ಷಣವೂ ನಡೀತಾ ಇರ್ತದೆ. ಅಷ್ಟಕ್ಕೂ ಮೂಲ ಯಾವುದು ಅಂದರೆ ತಾನೇ ತಾನಾಗಿರುವ ಆತ್ಮ. ಈಗ ನಾ ಶಬ್ದ ಉಪಯೋಗ ಮಾಡ್ತೇನೆ. ಈಗ ತಾನೇ ತಾನಾಗಿರುವ ಆತ್ಮ ಅಹಂ ಪ್ರತ್ಯಯ ಆಲಂಬನ. ಈ ಅಹಂ ಪ್ರತ್ಯಯವನ್ನು ಸೇರಿಕೊಂಡು ಮನಸ್ಸು ಬುದ್ಧಿ ಚಿತ್ತಗಳು ಕೆಲಸ ಮಾಡ್ತವೆ. ಅದಕ್ಕೆ ಅವ್ರು ಮೊಟ್ಟ ಮೊದಲು ಹೇಳ್ತಾರೆ, ಇರು ಪರಮಾತ್ಮನ ಜಿಜ್ಞಾಸ ಮಾಡೋಣಂತ, ಜಗತ್ತಿನ ಜಿಜ್ಞಾಸನ ಮಾಡೋಣಂತ. ಮೊದಲು ಸಿಂಪಲ್ ಹಿಂಗದ ನೋಡಪ್ಪ ಇದು ಏನು ಅಂತಂದ್ರೆ, ನಮ್ಮ ಜೀವನದ ಎಲ್ಲ ಅನುಭವಗಳು ಅಹಂ ಪ್ರತ್ಯಯ ಆಲಂಬನ. ಏನಿದು ಅಹಂ ಪ್ರತ್ಯಯ? ಅಸ್ತಿ ಕಶ್ಚಿತ್ ಸ್ವಯಂ ನಿತ್ಯಂ, ತಾನೇ ತಾನಾಗಿರುವ ಆತ್ಮ ಈಗ ಅಹಂಕಾರಿ ಆತ್ಮ ಆಗಿ ನಮಗೆ ಲಭ್ಯ ಇದ್ದಾನೆ. ಹೌದೋ? ಇದ್ದುಕೊಂಡು ಏನ್ ಮಾಡ್ತಾ ಇದ್ದಾನೆ ಅವನು? ಅವಸ್ಥಾತ್ರಯ ಸಾಕ್ಷಿ, ಮೂರು ಅವಸ್ಥೆಗಳಿಗೆ ಅವನು ಸಾಕ್ಷಿಯಾಗಿ ವಂಡರ್ಫುಲ್ ಟೂರ್ ಮಾಡ್ತಿರ್ತಾನೆ. ನಮ್ಗೆ ಗೊತ್ತು ಸಹಿತ ಆಗೋದ್ರೆ ಅವ್ನು ಟೂರ್ ಹೆಂಗ್ ಮಾಡ್ತಾನೆ ಅವನು? ಆ ಗೊತ್ತು ಮಾಡಿ ಯಾರು ಇವತ್ತಿನ ತನಕ ನಿದ್ದೆ ಮಾಡಿಲ್ಲ. ಸಾರಿ, ಹಂಗೆ ಹೇಳಬಾರ್ದು. ಅವನ ಎಚ್ಚರದಿಂದ ನಿದ್ದೆ ಯಾರು ಮಾಡಿಲ್ಲ. ಇವತ್ತು ನಿದ್ದೆ ಹೆಂಗ್ ಮಾಡಿರ್ತಾರೆ? ಎಚ್ಚರ ತಪ್ಪಿಯೇ ನಿದ್ದೆ ಮಾಡಿದ್ರು. ಎಚ್ಚರಿದ್ರೆ ಎಚ್ಚರ. ಇವನು ಅಹಂ ಪ್ರತ್ಯಯ ಇದ್ದಾನಲ್ಲ, ಇಷ್ಟು ಬ್ಯೂಟಿಫುಲ್ ಟೂರ್ ಮಾಡ್ತಾನೆ ಮೂರು ಅವಸ್ಥೆಗಳಲ್ಲಿ. ಏನೇನು ಅವಸ್ಥೆಗಳು? ಜಾಗೃತ, ಸ್ವಪ್ನ, ಸುಷುಪ್ತಿ. ಮೂರು ಅವಸ್ಥೆಗಳಲ್ಲಿ ಇವನು ಟೂರ್ ಮಾಡ್ತಾನೆ. ಮರಿಬೇಡ, ಆತ್ಮ ಟೂರ್ ಮಾಡೋ ಅವಶ್ಯಕತೆನೇ ಇಲ್ಲ. ಆತ್ಮನ ಅರಿವು ಇಲ್ಲದೆ ಇದ್ದಂತಹ ಯಾವನು ಈ ಅಹಂ ಪ್ರತ್ಯಯ ಅವಲಂಬನ ಇದ್ದಾನೋ ಇವನು ಟೂರ್ ಮಾಡ್ತಾನೆ. ಈ ದೇಹ ಕಳಿಸ್ತಾನೆ, ಸೂಕ್ಷ್ಮ ಶರೀರ ಹೋಗ್ತಾನೆ. ಸೂಕ್ಷ್ಮ ಶರೀರ ಕಳಿಸ್ತಾನೆ, ಕಾಲ ಶರೀರ ಹೋಗ್ತಾನೆ. ಈ ಸ್ಥೂಲ ದೇಹ ಕಳಿಸಿದಾಗ ಇವನು ಜಾಗೃತ ಅವಸ್ಥಾ ಬಿಡ್ತಾನೆ. ಸೂಕ್ಷ್ಮ ಶರೀರ ಮಾತ್ರವಾಗಿ ಉಳಿದಾಗ ಇವನು ಏನಾಗಿರ್ತಾನೆ? ಕನಸು ನಡೆಯುತ್ತಾನೆ. ಇವು ಎರಡೂ ಶರೀರ ಬಿಡ್ತಾನೆ. ಬಿಟ್ಟಾಗ ಅವನು ಮೂರನೇ ಅವಸ್ಥೆಗೆ ಹೋಗ್ತಾನೆ, ಅದು ಸುಷುಪ್ತಿ ಅವಸ್ಥಾನೆ. ಅವಸ್ಥಾತ್ರಯ ಸಾಕ್ಷಿ. ನಾವೇನ ಅನ್ಕೋತೀವಿ, ಇಮ್ಮಿಡಿಯೇಟ್ಲಿ ತರ್ಜುಮೆ ಮನಸ್ಸು ಆಗಿಬಿಟ್ಟಿರ್ತದೆ ಈಗ. ಹೌದು, ಆತ್ಮ ಮೂರು ಅವಸ್ಥೆಗೆ ಸಾಕ್ಷಿ ಅಲ್ವೇ? ಇನ್ನು ಆತ್ಮ ಅದು ಗೊತ್ತೇ ಇಲ್ಲ ನನಗೆ. ಈಗ ಎಚ್ಚರ ಆದ್ಮೇಲೆ ಕನಸು ನಾವು ಹೇಳ್ಕೊತೀವಲ್ಲ, ಯಾರವನು ಹೇಳವ? ಆತ್ಮ ಹೇಳೋದಿಲ್ಲ. ಹೇಳೋನು ಯಾರವನು? ಅಹಂ ಪ್ರತ್ಯಯ ಆಲಂಬನ. ಈಗೋ ಈಗೋ ಇಸ್ ಎಕ್ಸಾಕ್ಟ್ಲಿ ಲೈಕ್ ಆತ್ಮ, ಬಟ್ ನಾಟ್ ಆತ್ಮ. ಅವನಿಗೂ ಅವನಿಗೂ ಆದಿ ಇಲ್ಲ, ಅಂತ ಇಲ್ಲ. ಅವನಿಗೆ ಎಂಥದ ಹೆಂಗೆ ನಾಮ ಇಲ್ಲ, ರೂಪ ಇಲ್ಲ, ಆಕಾರ ಇಲ್ಲ, ಕರ್ತೃತ್ವ ಇಲ್ಲ, ಭಕ್ತೃತ್ವ ಇಲ್ಲ. ಆದರೂ ಕೂಡ ಅವನು ಈಗೋ ಅಹಂ ಪ್ರತ್ಯಯ ಆಲಂಬನ. ಈ ಅಹಂ ಪ್ರತ್ಯಯ ಮೂರು ಅವಸ್ಥೆಗಳಿಗೆ ಸಾಕ್ಷಿಯಾಗಿ ತಿರುಗಾಡ್ತಾ ಇರ್ತದೆ. ಪಂಚಕೋಶ ವಿಲಕ್ಷಣ. ಮತ್ತೆ ಬನ್ರಿ ಈಗ ಈ ಐದು ಕೋಶಗಳಲ್ಲಿ ಎಲ್ಲಿದ್ದಾನ ಅವ? ಐದು ಕೋಶಗಳಲ್ಲಿ ಅವ ಇದ್ದ ಎಲ್ಲ ವ್ಯವಹಾರ ಮಾಡ್ತಾನೆ. ಆದರೂ ಕೂಡ ಐದು ಕೋಶಗಳನ್ನು ಬಿಟ್ಕೊಟ್ಟು ಬೇರೆ ಇದ್ದಾನೆ. ಪಂಚಕೋಶ ವಿಲಕ್ಷಣ. ಇರೋದ ಐದು ಕೋಶ ಬಿಟ್ಟು ಬೇರೆ ಇದ್ದಾನೆ ಅಂದ್ರೆ ಅವನು ಹೆಂಗಿರ್ಲಿಕ್ಕೆ ಸಾಧ್ಯ? ಮೂರು ಕೋಶ ಬಿಟ್ಕೊಟ್ಟು ಅವನು ಬೇರೆ ಇದ್ದಾನೆ, ಎಲ್ಲಿರ್ಲಿಕ್ಕೆ ಸಾಧ್ಯ ಆಗ್ಯಾರ ಅವನು? ಹೇಳಿ, ಎಲ್ಲಿರ್ಲಿಕ್ಕೆ ಸಾಧ್ಯ? ಸಾಕ್ಷಿಯಾಗಿ ಹೆಂಗಿರ್ತಾನ ಅವನು? ಸಾಕ್ಷಿಯಾಗಿ ಹಂಗಿರ್ತಾನೆ. ಅಹಂ ಪ್ರತ್ಯಯ ಆಲಂಬನ. ಆ ಆಲಂಬನೆಯನ್ನ ಅವನು ವಹಿಸ್ಕೊಂಡು ಎಲ್ಲಿರ್ತಾನೆ? ಸ್ಥೂಲದಲ್ಲಿ ಇಲ್ಲ, ಸೂಕ್ಷ್ಮದಲ್ಲಿ ಇಲ್ಲ, ಕಾರಣದಲ್ಲೂ ಇಲ್ಲ. ಎಲ್ಲಿರ್ತಾನ ಅವನು? ಅವನು ಮೂರು ಶರೀರಗಳಿಂದ, ಪಂಚಕೋಶಗಳಿಂದ ಅವನು ಬೇರ್ಪಡಿಸಿದ ಕ್ಷಣದಲ್ಲಿ ಅವನ ಆತ್ಮನೇ ಆಗಿದೆ. ಬೇರ್ಪಡಿಸಿದ ಕ್ಷಣದಲ್ಲಿ ಅವನ ಆತ್ಮನೇ ಆಗಿದೆ. ಇನ್ನೇನು ಬೇರೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆತ್ಮನೇ ಅವ. ಇದನ್ನ ಅನ್ವಯ ವ್ಯತಿರೇಕದಿಂದ ಗುರುತಿಸಬೇಕು. ಸ್ಥೂಲ ಶರೀರದಿಂದ ಬೇರೆಯಾಗಿ ಅನ್ನಮಯ ಕೋಶದಿಂದ ಬೇರೆಯಾಗಿ ಪ್ರಾಣಮಯದಲ್ಲಿ ಹೇಗಿರ್ತಾನೋ, ಪ್ರಾಣಮಯದಿಂದ ಬೇರೆಯಾಗಿ ಮನೋಮಯದಲ್ಲಿ ಹೇಗಿರ್ತಾನೋ, ಮನೋಮಯದಿಂದ ಬೇರೆಯಾಗಿ ವಿಜ್ಞಾನಮಯದಲ್ಲಿ ಹೇಗಿರ್ತಾನೋ, ವಿಜ್ಞಾನಮಯದಿಂದ ಬೇರೆಯಾಗಿ ಆನಂದಮಯದಲ್ಲಿ ಹೇಗಿರ್ತಾನೋ, ಆನಂದಮಯವನ್ನೂ ಬಿಟ್ಟು ಕೊಟ್ಟದ್ದೇ ಆದರೆ ಅವನು ಆತ್ಮನಲ್ಲಿ ಅನ್ವಯಗೊಳ್ಳಿಬಿಡ್ತಾನೆ. ಆವಾಗ ಇವನಿದ್ದಾನಲ್ವೋ ಅಹಂ ಪ್ರತ್ಯ ಆಲಂಬನ, ಅವನು ಇರೋದೇ ಇಲ್ಲ. ಏ ಮೇರಾ ಕಾಮ್ ಕುಚ್ ನೈ ಚಲೋ ಅಂತ ಜಾಗ ಬಿಟ್ಬಿಡ್ತಾನೆ. ಅಹಂ ಪ್ರತ್ಯ ಆಲಂಬನ. ಅದರಿಂದ ಪಂಚಕೋಶ ವಿಲಕ್ಷಣ ಆತ್ಮ ಗಡಿದ ಆತ್ಮ ಯೋ ವಿಜಾನಾತಿ ಸಕಲಂ ಜಾಗ್ರ ಸ್ವಪ್ನ ಸುಷುಪ್ತಿಷು ಬುದ್ಧಿ ತದ್ವೃತ್ತಿ ಸದ್ಭಾವಂ ಅಭಾವಮಹಮಿತ್ಯಯಂ ಯೋ ವಿಜಾನಾತಿ ಸಕಲಂ ಜಾಗ್ರ ಸ್ವಪ್ನ ಸುಷುಪ್ತಿಷು ಬುದ್ಧಿ ತದ್ವೃತ್ತಿ ಸದ್ಭಾವಂ ಅಭಾವಮಹಮಿತ್ಯಯಂ. ಈ ಮೂರು ಶ್ಲೋಕ ಹೇಳಿ ನೋಡೋಣ. ಅತತೇ ಸಂಪ್ರವಕ್ಷ್ಯಾಮಿ.